ಕರಿತೀವಿ. ಶುಚಿ ರುಚಿಯಾದ ಭೋಜನದ ವಿಶಿಷ್ಟ ಸ್ಥಾನಗಳನ್ನು ಆಕ್ರಮಿಸುವ ಹೆಚ್ಚು ಶಿಲೀಂಧ್ರಗಳು ಉಪಯುಕ್ತಕಾರಿಗಳಾದರೆ ಕೆಲವು ಪ್ರಭೇದಗಳು ತುಂಬಾ ವಿಷಕಾರಿಗಳಾಗಿವೆ. ಅಂತಹವುಗಳನ್ನು ವರ್ಜಿಸುವುದು ಒಳ್ಳೆಯದು. ಉತ್ತಮ ಅಣಬೆ ಸ್ವಾದವು ಕುದಿಸಿದ ಸೋಯಾ ಅವರೆಯಂತೆ ಇರುತ್ತೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದು ಮಹತ್ವಪೂರ್ಣವಾದ ಖಾದ್ಯವಾಗಿದ್ದು ಜನರ ಬೇಡಿಕೆಯ ಆಹಾರಗಳಲ್ಲಿ ಇದು ಒಂದಾಗಿದೆ. ಆದ್ದರಿಂದ ಅಲ್ಲಿಯ ಜನತೆಗೆ ಪ್ರಚಲಿತ ವಾಣಿಜ್ಯೋದ್ಯಮ ಲಾಭದಾಯಕ ವೃತ್ತಿಯಾಗಿದೆ. ಏಕೆಂದರೆ ಇದು ಹಾಲು ಮತ್ತು ಮಾಂಸದ ಸ್ಥಾನವನ್ನು ತನ್ನಲ್ಲಿರುವ ವಿಶಿಷ್ಟ ಪೋಷಕಾಂಶಗಳ ಸಮನಾಗಿ ಇದು ತುಂಬುತ್ತಾ ಇದೆ. ಅಣಬೆಗಳು ಶಿಲೀಂಧ್ರ ವರ್ಗಕ್ಕೆ ಸೇರಿದ ಸೂಕ್ಷ್ಮ ಜೀವಿಗಳಾಗಿದ್ದು ಜಗತ್ತಿನ ನಾನಾ ಭಾಗಗಳಲ್ಲಿ ಒಂದು ವಿಶಿಷ್ಟ ಆಹಾರ ತರಕಾರಿಯಂತೆ ಬೆಳೆಸಲ್ಪಡುತ್ತಿವೆ. ಉತ್ತಮ ಪೌಷ್ಟಿಕಾಂಶವನ್ನು ಹೊಂದಿರುವ ಅಣಬೆಗಳಲ್ಲಿ ಸಾರಜನಕ ಯಥೇಚ್ಛವಾಗಿದ್ದು ಇದರೊಂದಿಗೆ ವಿವಿಧ ಜೀವಸತ್ವಗಳು ಹಾಗೂ ಲವಣಾಂಶಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿವೆ. ಎಲ್ಲ ಬಗೆಯ ಅಣಬೆಗಳನ್ನು ತಿನ್ನಲು ಯೋಗ್ಯವಲ್ಲ. ಅವುಗಳನ್ನು ಸರಿಯಾಗಿ ಗುರುತಿಸಬೇಕು. ತಿನ್ನಲು ಯೋಗ್ಯವಾದವುಗಳನ್ನಷ್ಟೇ ನಾವು ಆಹಾರದಲ್ಲಿ ಬಳಸಬೇಕಾಗುತ್ತೆ. ಪೌಷ್ಟಿಕ ಆಹಾರದ ಕೊರತೆಯಿಂದ ಇಂದಿನ ದಿನಗಳಲ್ಲಿ ವೈದ್ಯಕೀಯವಾಗಿ ವಾಣಿಜ್ಯವಾಗಿ ಹಾಗೂ ಪೌಷ್ಟಿಕ ತರಕಾರಿಯಂತೆ ಅಣಬೆಯನ್ನು ಬೆಳೆಸುವ ಕ್ರಮವನ್ನು ಅನೇಕ ಕೃಷಿ ಸಂಶೋಧನಾಲಯಗಳು ಬೆಳಕಿಗೆ ತರ್ತಾ ಇದ್ದಾವೆ. ಅಲ್ಲದೆ ಅಣಬೆಯ ಪೌಷ್ಟಿಕಾಂಶಗಳು ಕ್ಷೀಣಿಸದಂತೆ ಆಹಾರ ತಯಾರಿಕೆ ಕ್ರಮಗಳನ್ನು ಆಹಾರ ಸಂಸ್ಕರಣಾ ಕೇಂದ್ರಗಳಲ್ಲಿ ಸಹ ಕಂಡುಹಿಡಿದಿದ್ದಾರೆ. ಅಣಬೆಯನ್ನು ಸಾಮಾನ್ಯವಾಗಿ ಒಂದು ಆಹಾರ ಪದಾರ್ಥವಾಗಿ ಗುರುತಿಸಿ ಪ್ರಪಂಚದ ಅನೇಕ ಭಾಗಗಳಲ್ಲಿ ಕಮರ್ಷಿಯಲ್ ಆಗಿ ಅದನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿರುವ ಅಪಾರ ಜನಸಂಖ್ಯೆ ಹೊಂದಿರುವಂತಹ ಭಾರತದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿಯ ಪ್ರೋಟೀನ್ ಕೊರತೆ ಪರಿಹರಿಸಲು ಸಸಾರಜನಕ ಭರಿತ ಅಣಬೆ ಬೆಳೆಸುವುದು ಅತ್ಯವಶ್ಯಕವಾಗಿದೆ. ನಮ್ಮಲ್ಲಿ ಬೆಳೆಯುವ ವಿವಿಧ ಏಕದಳ ಸಸ್ಯಗಳಲ್ಲಿ ಸಸಾರಜನಕ ಅತಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚಿನ ಸಸಾರಜನಕಯುಕ್ತ ಅಣಬೆಯು ಒಂದು ಅತ್ಯಮೂಲ್ಯ ಆಹಾರವಾಗಿದೆ. ದಿನನಿತ್ಯದ ಆಹಾರಗಳಲ್ಲಿ ಮಾಂಸ, ಮೊಟ್ಟೆ ಮತ್ತು ಹೈನುಗಳ ಜೊತೆಯಲ್ಲಿ ಅಣಬೆಯಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ದೇಹವನ್ನು ಸದೃಢವಾಗಿ ಮತ್ತು ಸುಂದರವಾಗಿಡಲು ಸಾಧ್ಯವಾಗುತ್ತದೆ. ಇದನ್ನು ಅಣಬೆನ ನಾವು ಆಂಗ್ಲ ಭಾಷೆಯಲ್ಲಿ ಮಶ್ರೂಮ್ ಅಂತ ಹೇಳಿ ಕರಿತೀವಿ. ಇದು ಶಿಲೀಂಧ್ರಗಳ ಬಹುದೊಡ್ಡ ಗುಂಪಿಗೆ ಸೇರಿದ ಒಂದು ಜೀವಿಯಾಗಿದೆ. ಎಲ್ಲ ಸಸ್ಯಗಳಲ್ಲಿರುವಂತೆ ಇದರಲ್ಲಿಯೂ ಸಹ ಕೈಟಿನ್ ಮತ್ತು ಸೆಲ್ಯುಲೋಸ್ ಅಂಶ ಇರುವುದರಿಂದ ಇದನ್ನು ಸಸ್ಯ ಪ್ರಭೇದವಾಗಿ ಪರಿಗಣಿಸಬಹುದಾದರೂ ಈ ಜೀವಿಗಳಲ್ಲಿ ಪತ್ರ ಹರಿತು ಇರುವುದಿಲ್ಲ. ಅದಕ್ಕೋಸ್ಕರ ಅದು ಹಸಿರಾಗಿ ಕಾಣೋದಿಲ್ಲ. ಹಾಗಾಗಿ ಇವು ಕೊಳೆಯುತ್ತಿರುವ ಸಾವಯವ ಪದಾರ್ಥಗಳಿಂದ ತಮ್ಮ ಆಹಾರವನ್ನು ಪಡಿತವೆ. ಬೇರೆ ಅಣುಜೀವಿಗಳು ಉಪಯೋಗಿಸಲು ಅವಶ್ಯಕವಾದಂತಹ ಕೋಶಾತ್ಮಕ ರಂಧ್ರವಿಲ್ಲದ ಜೀವಕಣದಿಂದ ಕೂಡಿದ ಸೆಲ್ಯುಲೋಸ್ ಮತ್ತು ಲಿಗ್ನಿನ್ ಪದಾರ್ಥಗಳನ್ನು ಇವು ಜೀರ್ಣಿಸಿಕೊಳ್ಳಬಲ್ಲವು. ಕೆಲವೊಂದು ಸಸ್ಯಗಳ ಮೇಲೆ ಅಥವಾ ಕೊಳೆತ ವಸ್ತುಗಳ ಮೇಲೆ ಇವು ನಿರ್ದಿಷ್ಟ ಕಾಲಗಳಲ್ಲಿ ಮಾತ್ರ ಬೆಳೆಯುತ್ತಿದ್ದ ಅಣಬೆಗಳನ್ನು ಇವಾಗ ವೈಜ್ಞಾನಿಕ ಸಂಶೋಧನೆಗಳಿಂದಾಗಿ ಎಲ್ಲ ಕಾಲಗಳಲ್ಲಿಯೂ ಮತ್ತು ಎಲ್ಲ ಸ್ಥಳಗಳಲ್ಲಿಯೂ ಅನೇಕ ಕೃಷಿ ನಿರುಪಯುಕ್ತ ವಸ್ತುಗಳನ್ನು ಬಳಸಿ ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ. ಮತ್ತು ಇವಾಗ ನಾನು ಅಣಬೆಯ ಪೋಷಕಾಂಶ ಮತ್ತು ಔಷಧೀಯ ಗುಣಗಳನ್ನು ಹೇಳಬೇಕು ಅಂತಂದರೆ, ಅಣಬೆಗಳು ತಮ್ಮ ವಿಶಿಷ್ಟವಾದ ಸುವಾಸನೆ ಹಾಗೂ ರುಚಿಗೆ ಸಾಕಷ್ಟು ವರ್ಷಗಳಿಂದ ಸುಪರಿಚಿತವಾಗಿದ್ದರೂ ಅವುಗಳಲ್ಲಿಯ ಪೌಷ್ಟಿಕಾಂಶಗಳ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಗುರುತಿಸಲ್ಪಟ್ಟಿದೆ. ಅಣಬೆಯು ಶೇಕಡ 25-30% ಪ್ರಮಾಣದಲ್ಲಿ ಸಸಾರಜನಕವನ್ನು ಹೊಂದಿದ್ದು ಈ ಪ್ರಮಾಣವು ಯಾವುದೇ ತರಕಾರಿಗಳಿಗಿಂತ 2 ಪಟ್ಟು ಹೆಚ್ಚಿರುತ್ತದೆ. ಇದನ್ನು ಪ್ರಾಣಿ ಮೂಲದ ಸಸಾರಜನಕಕ್ಕೆ ಸರಿಸಮನಾಗಿ ಹೋಲಿಸಬಹುದು. ನಾವು ಸೇವಿಸುವ ಆಹಾರದಲ್ಲಿ ಸಾಮಾನ್ಯವಾಗಿ ಶರೀರದ ಬೆಳವಣಿಗೆ ಅತಿ ಮುಖ್ಯವಾಗಿ ಬೇಕಾಗುವ 2 ಅಮೈನೋ ಆಮ್ಲಗಳನ್ನೇ ಲೈಸಿನ್ ಮತ್ತು ಟ್ರಿಪ್ಟೋಫ್ಯಾನ್. ಈ ಒಂದು ಲೈಸಿನ್ ಮತ್ತು ಟ್ರಿಪ್ಟೋಫ್ಯಾನ್ಗಳ ಪ್ರಮಾಣ ಅತಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಅಣಬೆಯಲ್ಲೂ ಇವೆರಡೂ ಅಮೈನೋ ಆಮ್ಲಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಪಡೆಯಬಹುದು. ನಮ್ಮಲ್ಲಿ ದ್ವಿದಳ ಧಾನ್ಯದ ಉಪಯೋಗ ಮತ್ತು ದೊರಕುವ ಪ್ರಮಾಣ ಪ್ರತಿ ಮನುಷ್ಯನಿಗೆ ಪ್ರತಿ ವರ್ಷಕ್ಕೆ ಕಡಿಮೆಯಾಗ್ತಾ ಇದೆ. ಅಣಬೆಯ ಉಪಯೋಗವನ್ನು ಆಹಾರ ಪದ್ಧತಿಯಲ್ಲಿ ತುಂಬಾ ಹೊಂದಿಕೊಂಡ್ರೆ ನಮಗೆ ಸುಸ್ಥಿರ ಒಂದು ಸಸಾರಜನಕವನ್ನು ನಾವು ಪಡ್ಕೋಬಹುದು. ಅಣಬೆಗಳು ಒಳ್ಳೆ ಗುಣಮಟ್ಟದ ಸಸಾರಜನಕವನ್ನು ಹೊಂದಿರುವುದರಿಂದ ಅದರ ಜೊತೆಗೆ ಮುಖ್ಯ ಜೀವಸತ್ವಗಳಾದ ಜೀವಸತ್ವ ಸಿ ಹಾಗೂ ಬಿ ಸಂಯುಕ್ತ ಗುಂಪಿಗೆ ಸೇರಿದ ಥಯಾಮಿನ್ ಅಂದ್ರೆ ಜೀವಸತ್ವ B1, ಜೀವಸತ್ವ B2 ಮತ್ತು ನಿಯಾಸಿನ್ ಇವುಗಳನ್ನು ಸಹ ಅದು ಒಳಗೊಂಡಿದೆ. ಅಲ್ಲದೆ ಫೋಲಿಕ್ ಆಮ್ಲ ಮತ್ತು ಜೀವಸತ್ವ B12 ಸಮೃದ್ಧವಾಗಿರುತ್ತದೆ. ಆದ್ದರಿಂದ ಗರ್ಭಿಣಿ ಸ್ತ್ರೀಯರು ಮತ್ತು ಹಾಲುಣಿಸುವ ತಾಯಂದಿರು ಅಣಬೆಯನ್ನು ಸೇವಿಸುವುದರಿಂದ ಅತಿ ಅವಶ್ಯವಿರುವ ಫೋಲಿಕ್ ಆಮ್ಲ ಮತ್ತು ಜೀವಸತ್ವಗಳನ್ನು ಇದರಿಂದ ಪಡೆಯಬಹುದು. ಅಲ್ಲದೆ ಅಣಬೆಯಲ್ಲಿ ಸೋಡಿಯಂ ಪ್ರಮಾಣ ಬಹಳ ಕಡಿಮೆ ಪ್ರಮಾಣದಲ್ಲಿದೆ ಮತ್ತು ಪೊಟಾಷಿಯಂ ಪ್ರಮಾಣ ಬಹಳ ಹೆಚ್ಚಿರೋದ್ರಿಂದ ರಕ್ತದೊತ್ತಡ ರೋಗಿಗಳಿಗೆ ಇದೊಂದು ಅತ್ಯುತ್ತಮ ಆಹಾರವಾಗಿ ನಾವು ಕಾಣಬಹುದು. ಹಾಗೂ ಇದರಲ್ಲಿ ಸಹ ರಂಜಕ ಮತ್ತು ಕಬ್ಬಿಣಾಂಶ ಕಡಿಮೆ ಪ್ರಮಾಣದಲ್ಲಿದ್ದರೂ ಸಹ ಸುಲಭವಾಗಿ ದೊರಕುವ ರೂಪದಲ್ಲಿದ್ದು ರಕ್ತದ ಹಿಮೋಗ್ಲೋಬಿನ್ ಅನ್ನು ಹೆಚ್ಚು ಮಾಡೋದಕ್ಕೆ ಇದು ಸಹಾಯ ಮಾಡುತ್ತದೆ. ಅದು ಅಲ್ಲದೆ ಶರೀರದ ತೂಕ ಹೆಚ್ಚಿರುವ ಜನರಿಗೆ ಇವಾಗ ಎಲ್ಲ ಕಡೆ ನಾವು ನೋಡ್ತಾ ಇದ್ವಿ ಒಬೆಸಿಟಿ ಅಂದ್ರೆ ಮನುಷ್ಯರಲ್ಲಿ ತೂಕ ಹೆಚ್ಚಾಗ್ತಾ ಇದೆ. ಆ ಒಂದು ತೂಕ ಹೆಚ್ಚಿರುವ ಜನರಿಗೂ ಸಹ ಈ ಒಂದು ಅಣಬೆ ಸೇವನೆ ಒಂದು ವರದಾನ ಅಂತ ಹೇಳ್ಬೋದು. ಕಾರಣ ಏನಂತಂದ್ರೆ ಅಣಬೆಯಲ್ಲಿ ಕ್ಯಾಲೋರಿ ಗಣನೀಯವಾಗಿ ಇದರ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ನಾವು ಇದನ್ನ ತಿನ್ನೋದ್ರಿಂದ ಶರೀರದ ತೂಕವನ್ನು ಕಡಿಮೆ ಮಾಡ್ಕೋಬಹುದು. ಇದರೊಂದಿಗೆ ಅವಶ್ಯಕ ಪಿಷ್ಟ ಆಮ್ಲವಾದ ಲಿನೋಲಿನ್ ಆಮ್ಲದ ಪ್ರಮಾಣ ಸಹ ಈ ಅಣಬೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತದೆ. ಇದಲ್ಲದೆ ಕೊಲೆಸ್ಟ್ರಾಲ್ ಪ್ರಮಾಣವಾಗಿ ತಗೊಂಡಾಗ ಇದರಲ್ಲಿ ಸಂಪೂರ್ಣವಾಗಿ ಕೊಲೆಸ್ಟ್ರಾಲ್ ಇರೋದೇ ಇಲ್ಲ. ಅದಕ್ಕೋಸ್ಕರ ಇದನ್ನು ಹೃದ್ರೋಗ ಇರುವಂತಹ ಒಂದು ಮನುಷ್ಯರಿಗೂ ಸಹ ಇದರ ಸೇವನೆಯು ಒಂದು ದಿವ್ಯವಾದ ಔಷಧ ಅಂತ ಹೇಳ್ಬೋದು. ಅಣಬೆಯಲ್ಲಿ ಎರ್ಗೋಸ್ಟ್ರಾಲ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಇದು ಜೀವಸತ್ವ ಡಿಯನ್ನು ಆಗಿ ಪರಿವರ್ತನೆ ಮಾಡಿ ನಮಗೆ ಡಿ ಜೀವಸತ್ವದ ಕೊರತೆ ಇರಲಾರ್ದಂಗೆ ಅಣಬೆ ಸಹಾಯ ಮಾಡುತ್ತದೆ. ಅಣಬೆಯಲ್ಲಿ ಸಕ್ಕರೆ ಅಂಶ ಸಹ ಸ್ಟಾರ್ಚ್ ರೂಪದಲ್ಲಿ ಇರೋದಿಲ್ಲ. ಅದು ಯಾವ ರೂಪದಲ್ಲಿ ಇರುತ್ತೆ ಅಂದರೆ ಹೆಮಿಸೆಲ್ಯುಲೋಸ್ ಮತ್ತು ಕೈಟಿನ್ ರೂಪದಲ್ಲಿ ಇರೋದ್ರಿಂದ ಇದು ಸಹ ಸಿಹಿ ಮೂತ್ರ ರೋಗಗಳಿಗೆ ಅಂದರೆ ಡಯಾಬಿಟಿಸ್ ರೋಗ ಇರುವಂತಹ ಒಂದು ಮನುಷ್ಯರಿಗೂ ಸಹ ಇದು ಒಂದು ನಿಸರ್ಗದ ಕೊಡುಗೆ ಅಂತ ನಾವು ಹೇಳಬಹುದು. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜಠರದಲ್ಲಿ ಆಮ್ಲದ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹೀಗಾಗಿ ಅಣಬೆಯಲ್ಲಿರುವ ಪೌಷ್ಟಿಕಾಂಶಗಳು ಮತ್ತು ವೈದ್ಯಕೀಯ ಗುಣಗಳು ಹತ್ತು ಹಲವಾರು ರೋಗಗಳಿಗೆ ಬಹಳ ಉಪಯುಕ್ತವಾಗಿವೆ. ಅಣಬೆಯಲ್ಲಿರುವ ಪೋಷಕಾಂಶಗಳನ್ನು ತಗೊಂಡಾಗ ಪ್ರತಿ 100 ಗ್ರಾಂ ಚಿಪ್ಪು ಅಣಬೆ ತಗೊಂಡಾಗ ಇದರಲ್ಲಿ ಶಕ್ತಿ ಸಾಮರ್ಥ್ಯ ಸುಮಾರು 34.5 ಕಿಲೋ ಕ್ಯಾಲರಿಯಷ್ಟು ಶಕ್ತಿಯನ್ನು ನಮಗೆ ಕೊಡುತ್ತೆ. ಅದರ ಜೊತೆಗೆ ಪಿಷ್ಟದ ಅಂಶ ಅಂದರೆ 5.8 ಗ್ರಾಂ ಪಿಷ್ಟ ಕೊಡುತ್ತೆ. ಎಣ್ಣೆ ಅಂಶ 200 ಮಿಲಿಗ್ರಾಂನಷ್ಟು ಈ ಅಣಬೆಯಲ್ಲಿ ಇರುತ್ತೆ. ಅಂದರೆ ಅತಿ ಕಡಿಮೆ ಕೊಬ್ಬಿನಾಂಶ ಅಣಬೆಯಲ್ಲಿ ನಾವು ಕಾಣಬಹುದು. ಮತ್ತು ಸಸಾರಜನಕವನ್ನು ತಗೊಂಡಾಗ ಪ್ರತಿ 100 ಗ್ರಾಮ್ಗೆ 3 ಗ್ರಾಮ್ನಷ್ಟು ಸಸಾರಜನಕ ನಮಗೆ ಕೊಡುತ್ತೆ. ಅಂದರೆ ಪ್ರೋಟೀನ್ ಅಂಶನ ಜಾಸ್ತಿ ಕೊಡುತ್ತೆ. ಪ್ರೋಟೀನ್ ನಮ್ಮ ದೇಹದ ಬೆಳವಣಿಗೆಗೆ ಬೇಕಾಗುತ್ತೆ ಮತ್ತು ದೇಹವನ್ನು ಸದೃಢವಾಗಿ ಇಡೋದಕ್ಕೆ ಬೇಕಾಗುತ್ತೆ. ಅದರ ಜೊತೆಗೆ ಯಾವುದೇ ಒಂದು ಟಿಶ್ಯೂ ಡ್ಯಾಮೇಜ್ ಆದರೆ ಅಂದರೆ ನಮ್ಮಲ್ಲಿ ಗಾಯಗಳಾದಾಗ ಅದನ್ನು ಸರಿಪಡಿಸೋದಕ್ಕೆ ಸಸಾರಜನಕ ಬೇಕಾಗುತ್ತೆ. ಆ ಒಂದು ಸಸಾರಜನಕ ಈ ಅಣಬೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿದೆ. ಅದು ಅಲ್ಲದೆ ನಾರಿನಾಂಶ 900 ಮಿಲಿಗ್ರಾಮ್ನಷ್ಟು ನಾರಿನಾಂಶ ಈ ಒಂದು ಅಣಬೆಯಲ್ಲಿ ನಾವು ಕಾಣಬಹುದು. ಈ ನಾರಿನಾಂಶ ಹೆಚ್ಚಿರೋದ್ರಿಂದ ನಾ ಅವಾಗಲೇ ತಿಳಿಸ್ದಾಗೆ ಸಕ್ಕರೆ ರೋಗಿಗಳಿಗೆ ಬಹಳ ಅತ್ಯುತ್ತಮ ಆಹಾರ ಅಂತ ಹೇಳ್ಬೋದು. ಅದು ಅಲ್ಲದೆ ನಮ್ಮ ದೇಹದಲ್ಲಿರುವ ಕೊಬ್ಬಿನಾಂಶವನ್ನು ಕಡಿಮೆ ಮಾಡೋದಕ್ಕೆ ಈ ನಾರಿನಾಂಶ ಸಹಾಯ ಮಾಡುತ್ತೆ. ಜೊತೆಗೆ ನಮಗೆ ಪಚನ ಕ್ರಿಯೆಗೆ ಈ ನಾರಿನಾಂಶ ಬಹಳ ಮುಖ್ಯ. ಈ ನಾರಿನಾಂಶ ಅಣಬೆಯಲ್ಲಿ ಜಾಸ್ತಿ ಪ್ರಮಾಣದಲ್ಲಿದೆ. ಮತ್ತು ಕ್ಯಾಲ್ಶಿಯಂ ನಮಗೆ ದೇಹಕ್ಕೆ ಮೂಳೆಗಳನ್ನ ಗಟ್ಟಿಯಾಗಿಡೋದಕ್ಕೆ ಬೇಕಾಗುತ್ತೆ. ಈ ಕ್ಯಾಲ್ಶಿಯಂ ಅಂಶ ಅಣಬೆಯಲ್ಲಿ 98 ಮಿಲಿಗ್ರಾಮ್ನಷ್ಟು ಪ್ರತಿ 100 ಗ್ರಾಮ್ಗೆ ಚಿಪ್ಪು ಅಣಬೆಯಲ್ಲಿ ಇದೆ. ಅದೇ ರೀತಿಯಾಗಿ ಕಬ್ಬಿಣದ ಅಂಶ ನಮಗೆ ಹಿಮೋಗ್ಲೋಬಿನ್ ಅಂದರೆ ನಮ್ಮ ರಕ್ತವನ್ನು ಹೆಚ್ಚು ಮಾಡೋದಕ್ಕೆ ಕಬ್ಬಿಣ ಬೇಕಾಗುತ್ತೆ. ಅದು ಸಹ ಈ ಒಂದು ಅಣಬೆಯಲ್ಲಿ 1.5 ಮಿಲಿಗ್ರಾಮ್ನಷ್ಟು ಪ್ರತಿ 100 ಗ್ರಾಮ್ಗೆ ಚಿಪ್ಪು ಅಣಬೆಯಲ್ಲಿ ಇದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಕೆಲವೊಂದು ಜೀವಸತ್ವಗಳಾದ ಜೀವಸತ್ವ B2 ಅಂದರೆ 0.5 ಮಿಲಿಗ್ರಾಮ್ನಷ್ಟು ನಾವು ಈ ಒಂದು ಜೀವಸತ್ವವನ್ನು ಕಾಣಬಹುದು ಅಣಬೆಯಲ್ಲಿ. ನಿಯಾಸಿನ್ನು, ಪೆಂಟೋಥೆನಿಕ್ ಆಸಿಡು, ಥಯಾಮಿನ್ನು, ಜೀವಸತ್ವ ಎ, ಜೀವಸತ್ವ ಸಿ, ಜೀವಸತ್ವ B6 ಇವು ಸಹ ಹೆಚ್ಚಿನ ಪ್ರಮಾಣದಲ್ಲಿದ್ದು ನಿಯಾಸಿನ್ನು 10.9 ಮಿಲಿಗ್ರಾಮ್ನಷ್ಟಿದೆ, ಪೆಂಟೋಥೆನಿಕ್ ಆಸಿಡು 400 ಮಿಲಿಗ್ರಾಮ್ನಷ್ಟಿದೆ, ಥಯಾಮಿನ್ನು 0.5 ಮಿಲಿಗ್ರಾಮ್ನಷ್ಟಿದೆ. ಅದೇ ತರನಾಗಿ ಜೀವಸತ್ವ ಎ, ಸಿ ಮತ್ತು B6 ಇವು ಪ್ರತಿಶತ 2% ಪ್ರಮಾಣ ಅಣಬೆಯಲ್ಲಿ ನಾವು ನೋಡಬಹುದು. ಮತ್ತು ಖನಿಜಾಂಶಗಳಿಗೆ ತಗೊಂಡಾಗ ಇದರಲ್ಲಿ 379 ಮಿಲಿಗ್ರಾಮ್ನಷ್ಟು ಪೊಟ್ಯಾಷಿಯಂ ನಾವು ಪಡಿಬೋದು. ಇದೇ ತರಹ ನಾವು ಬಾಳೆಹಣ್ಣಿನಲ್ಲೂ ಸಹ ಪೊಟ್ಯಾಷಿಯಂ ಅಂಶ ಇದೆ. ಅದೇ ರೀತಿಯಾಗಿ ಮಣಬೆಯಲ್ಲೂ ಸಹ ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ನಾವು ಇದನ್ನು ಅಂದರೆ ಈವನ್ ಕಿಡ್ನಿ ರೋಗಗಳಿಂದ ಬಳಲ್ತಾ ಇರೋರಿಗೆ ಅಥವಾ BP ಇರೋರಿಗೆ ಈ ಒಂದು ಅಣಬೆಯನ್ನು ನಾವು ಕೊಡಬಹುದು. ಮತ್ತು ಸೋಡಿಯಂ ಅಂಶ ಅತಿ ಕಡಿಮೆ ಪ್ರಮಾಣದಲ್ಲಿದೆ, 83.7 ಮಿಲಿಗ್ರಾಮ್ನಷ್ಟಿದೆ. ತಾಮ್ರದ ಅಂಶ 500 ಮಿಲಿಗ್ರಾಮು, ರಂಜಕ 476 ಮಿಲಿಗ್ರಾಮ್, ಕ್ಯಾಲ್ಶಿಯಂ 98 ಮಿಲಿಗ್ರಾಮ್ ಮತ್ತು ಕಬ್ಬಿಣ 1.5 ಮಿಲಿಗ್ರಾಮ್ನಷ್ಟು ಈ ಖನಿಜಾಂಶಗಳು ಅಣಬೆಯಲ್ಲಿ ಪ್ರತಿ 100 ಗ್ರಾಮ್ಗೆ ನಾವು ಪಡೆಯಬಹುದು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಅಣಬೆ ಒಂದು ಕಡಿಮೆ ಶಕ್ತಿದಾಯಕ ಅಂದರೆ ಕಡಿಮೆ ಶಕ್ತಿಯನ್ನು ಕೊಡುವಂಥದ್ದು, ಹೆಚ್ಚು ನಾರಿನಾಂಶ ಇರುವಂಥದ್ದು ಮತ್ತು ಕೊಲೆಸ್ಟ್ರಾಲ್ ರಹಿತ ಅಂದರೆ ಸ್ವಲ್ಪನೂ ಕೊಲೆಸ್ಟ್ರಾಲ್ ಅದರಲ್ಲಿಲ್ಲ ಮತ್ತು ಹೆಚ್ಚು ಜೀವಸತ್ವ B2 ಇರುವಂತಹದ್ದು, ಕಡಿಮೆ ಸೋಡಿಯಂ ಲವಣ ಹಾಗೂ ಹೆಚ್ಚು ಪೊಟ್ಯಾಷಿಯಂ ಇರುವಂತಹ ಒಂದು ಅಣಬೆ ಹಲವಾರು ರೋಗಗಳಿಗೆ ಬಹಳ ಉಪಯುಕ್ತವಾಗಿದೆ. ಮತ್ತೆ ನಾನು ಅಣಬೆ ಸಂಸ್ಕರಣೆ ಬಗ್ಗೆ ಹೇಳಬೇಕಂದ್ರೆ, ಈ ಅಣಬೆ ತಿನ್ನಲು ಒಂದು ಯೋಗ್ಯ ಶಿಲೀಂಧ್ರವಾಗಿದ್ದು, ಇದರಲ್ಲಿ ಬರುವ ಅಧಿಕ ಪ್ರಮಾಣದ ಪೌಷ್ಟಿಕಾಂಶದ ಜೊತೆಗೆ ಇದಕ್ಕೆ ಇರುವ ಒಂದು ತನ್ನದೇ ಆದ ಸುವಾಸನೆ ಮತ್ತು ರುಚಿಯಿಂದಾಗಿ ಸಸ್ಯಾಹಾರಿಗಳು ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾರೆ. ನಮ್ಮ ದೇಶದಲ್ಲಿ ಅಣಬೆಗಳನ್ನು ಹೆಚ್ಚಾಗಿ ತಾಜಾ ಇರುವಾಗಲೇ ಮಾರಲ್ಪಡುತ್ತವೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಸಂಸ್ಕರಿಸಲ್ಪಡುತ್ತವೆ. ಎಲ್ಲಿ ಅಣಬೆಯನ್ನು ಹೆಚ್ಚಾಗಿ ಬೆಳೆಸಿ ಅದನ್ನು ಮಾರಾಟಕ್ಕಾಗಿ ಬೇರೆ ಬೇರೆ ಸ್ಥಳಗಳಿಗೆ ಸಾಗಿಸುವುದು ಕಷ್ಟಕರವಾಗಿರುತ್ತದೆಯೋ ಅಂತಹ ಪ್ರಸಂಗಗಳಲ್ಲಿ ಅಣಬೆಯನ್ನು ಸಂಸ್ಕರಿಸುವುದು ಅವಶ್ಯಕವೆನಿಸುತ್ತದೆ. ಸಂಸ್ಕರಿಸಿದ ಅಣಬೆಗಳನ್ನು ಬೇಕಾದ ಸ್ಥಳಗಳಿಗೆ ಸುಲಭವಾಗಿ ಸಾಗಿಸಬಹುದು. ಅಣಬೆಯನ್ನು ಕಡಿಮೆ ಖರ್ಚಿನಲ್ಲಿ ಹೆಚ್ಚಾಗಿ ಬೆಳೆಯುವವರಿಗೆ ಅಣಬೆ ಸಂಸ್ಕರಣೆ ಉಪಯೋಗಕರವಾಗಿರುತ್ತದೆ. ಆದ್ದರಿಂದ ವಿವಿಧ ರೀತಿಯ ಅಣಬೆ ಸಂಸ್ಕರಣೆಯ ಬಗ್ಗೆ ಮಾಹಿತಿಯನ್ನು ನಾನು ಇಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಣಬೆಯ ಬೆಳೆ ಕೊಯ್ಲು ಮಾಡಿದ ಮೇಲೂ ಮತ್ತೆ ಮತ್ತೆ ಬೆಳೆಯುವುದರಿಂದ ಸಂಸ್ಕರಣೆಗಾಗಿ ಸರಿಯಾದ ವೇಳೆಯಲ್ಲಿ ಕೊಯ್ಲು ಮಾಡಬೇಕದನ್ನ. ತಾಜಾ ಅಣಬೆಗಳನ್ನು ಕೊಯ್ಲು ಮಾಡಿದ 24-40 ಗಂಟೆಯೊಳಗೆ ಮಾತ್ರ ಉಪಯೋಗಿಸಬಹುದು. ಇಲ್ದಿದ್ದರೆ ಅವು ಜಾರುವ ಉಪ್ಪಿನಕಾಯಿ ತರಹ ಆಗಿ ಅವುಗಳಿಂದ ಒಂದು ತರಹದ ಕೆಟ್ಟ ವಾಸನೆ ಬರುತ್ತದೆ ಮತ್ತು ಅದು ಉಪಯೋಗಿಸೋದಕ್ಕೆ ಸೂಕ್ತ ಆಗಿರಂಗಿಲ್ಲ. ಆದ್ದರಿಂದ ಅಣಬೆ ಕೊಯ್ಲಿನ ವೇಳೆಯು ಅಣಬೆ ತಲೆಗಳು ಕಾಣಿಸಿಕೊಳ್ಳುವುದರ ಮೇಲೂ ಹಾಗೂ ಅವುಗಳ ತೂಕ, ತಲೆ ಬಿಚ್ಚಿಕೊಳ್ಳುವ ಲಕ್ಷಣಗಳ ಮೇಲೆ ಅವಲಂಬನೆಯಾಗಿರುತ್ತದೆ. ಅಣಬೆಯನ್ನು ಆಹಾರ ಪದಾರ್ಥವಾಗಿ ವಿವಿಧ ರೀತಿಯಲ್ಲಿ ಉಪಚರಿಸಿ ಶೇಖರಿಸಬಹುದು. ಅವುಗಳನ್ನು ಕರಿದ ರೀತಿಯಲ್ಲಿ, ಬೇಯಿಸಿದ ರೀತಿಯಲ್ಲಿ, ಕುದಿಸಿದ ರೀತಿಯಲ್ಲಿ, ಉಪ್ಪಿನಕಾಯಿ ರೂಪದಲ್ಲಿ ಅಥವಾ ಮಸಾಲೆ ತುಂಬಿದ ಪದಾರ್ಥಗಳಾಗಿ ಅವುಗಳನ್ನು ಸಂಸ್ಕರಣೆ ಡಬ್ಬೆಗಳಲ್ಲಿ ತುಂಬಿ ಕ್ಯಾನಿಂಗ್ ಮಾಡಿ ಸಂಸ್ಕರಣೆ ಮಾಡಬಹುದು. ಒಣಗಿಸಿ ಸಂಸ್ಕರಣೆ ಮಾಡಬಹುದು ಮತ್ತು ಹಿಮಗಟ್ಟಿಸಿ ಅಂದರೆ ಫ್ರೀಸ್ ಮಾಡಿ ನಾವು ಈ ಒಂದು ಅಣಬೆಯನ್ನು ಹಾಗೆ ಮಾಡಿಬಿಟ್ಟು ಬೇರೆ ಬೇರೆ ಪದಾರ್ಥಗಳನ್ನು ತಯಾರು ಮಾಡಿ ನಾವು ಉಪಯೋಗಿಸಬಹುದು. ಮತ್ತೆ ಇವಾಗ ನಾನು ಚಿಪ್ಪಣಬೆಯ ಒಂದು ಸಂಸ್ಕರಣೆ ರೀತಿಯನ್ನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಹಾರ ಸಂಸ್ಕರಣೆ ನಿಯಮಾವಳಿಯ ಪ್ರಕಾರ ಅತ್ಯುತ್ತಮ ಗುಣಮಟ್ಟದ ಅಣಬೆಗಳನ್ನು ಕ್ಯಾನಿಂಗ್ ಮಾಡಲು ಮತ್ತು ಕಡಿಮೆ ಗುಣಮಟ್ಟದ ಹಾಗೂ ಚೆನ್ನಾಗಿ ಅರಳಿದ ಅಣಬೆಗಳನ್ನು ಒಣಗಿಸಲು ಬಳಸ್ತಾರೆ. ಹಿಮಗಟ್ಟಿಸುವಿಕೆ ಅಂದರೆ ಉತ್ತಮ ಧರ್ಮಗಳನ್ನು ಹೊಂದಿರುವುದರಿಂದ ಅಣಬೆ ಸಂಸ್ಕರಣೆಯಲ್ಲಿ ಅಣಬೆ ಹಿಮಗಟ್ಟಿಸುವಿಕೆ ಸಹ ಒಂದು ಹೊಸ ಪದ್ಧತಿಯಾಗಿದೆ. ಇವಾಗ ನಾನು ಸಂಗ್ರಹಣೆ ಹೇಳಬೇಕು ಅಂತಂದರೆ, ಚಿಪ್ಪು ಅಣಬೆಗಳನ್ನು 7-8 ದಿನಗಳವರೆಗೆ ಶೀತಲ ವಾತಾವರಣದಲ್ಲಿ ಅಂದರೆ 5-6 ಡಿಗ್ರಿ ಸೆಲ್ಸಿಯಸ್ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಚೆನ್ನಾಗಿ ರಂಧ್ರ ಮಾಡಿದ ಪಾಲಿಥಿನ್ ಚೀಲದಲ್ಲಿ ಹಾಕಿ ಇಡಬೇಕು. ಅಣಬೆಯಲ್ಲಿ ತೇವಾಂಶ ಬಹಳ ಇರುವುದರಿಂದ ಶೀತಲ ವಾತಾವರಣದಿಂದ ಹೊರಗಡೆ ತೆಗೆದು ಕೂಡಲೇ ಹೊರಗಿನ ಉಷ್ಣತೆಗೆ ನೀರು ಆವಿಯಾಗಿ ನೀರಿನ ತುಂತುರು ಹನಿಗಳು ಚೀಲದಲ್ಲಿ ಶೇಖರಣೆಯಾಗುತ್ತವೆ. ಆ ನೀರಿನಿಂದ ಅಣಬೆಗಳಲ್ಲಿ ಕೆಡುವ ಸಾಧ್ಯತೆ ಇರುತ್ತದೆ. ಅದಕ್ಕೋಸ್ಕರ ಪಾಲಿಥಿನ್ ಚೀಲಗಳಿಗೆ ರಂಧ್ರವನ್ನು ಮಾಡುವುದರಿಂದ ಅದರಿಂದ ಗಾಳಿ ಆಡುತ್ತದೆ. ಬಹಳ ದಿನಗಳಿಗೆ ಇಟ್ಟರೆ ಇಥಿಲಿನ್ ಅನಿಲ ಉತ್ಪತ್ತಿಯಾಗಿ ಅವುಗಳ ಬಣ್ಣ ಸಹ ಬದಲಾಗುತ್ತೆ. ಬಿಳಿ ಇರುವಂತಹ ಒಂದು ಅಣಬೆಗಳು ಬ್ರೌನ್ ಕಲರ್ಗೆ, ಕಂದು ಬಣ್ಣಕ್ಕೆ ಬದಲಾಗುವ ಸಾಧ್ಯತೆ ಇರುತ್ತೆ. ಅಂತ ಒಂದು ಅಣಬೆಗಳನ್ನ ಮಾರ್ಕೆಟ್ನಲ್ಲಿ ಯಾರು ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾವು ಅಣಬೆಯನ್ನು ಶೇಖರಣೆ ಮಾಡುವಾಗ ಯಾವಾಗಲೂ ನಾವು ಪಾಲಿಥಿನ್ ಚೀಲಗಳಿಗೆ ರಂಧ್ರವನ್ನು ಹಾಕಿ ಗಾಳಿ ಆಡೋ ಹಾಗೆ ಇಡಬೇಕಾಗುತ್ತೆ. ಇನ್ನು ಒಂದು ವಿಧಾನ ಅಂತಂದ್ರೆ ಒಣಗಿಸುವಿಕೆ, ಅಂದರೆ ಚೆನ್ನಾಗಿ ಅರಳಿದ ಅಣಬೆಗಳನ್ನು ಕಾಂಡ ಸಮೇತ ಶೇಖರಿಸಬಹುದು. ಅಣಬೆಗಳನ್ನು ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಕಟ್ಟಿ ಕುದಿಯುವ ನೀರಿನಲ್ಲಿ 3-5 ನಿಮಿಷಗಳವರೆಗೆ ಕುದಿಸಬೇಕು, ಅಂದರೆ ಮುಳುಗಿಸಬೇಕು. ಈ ರೀತಿ ಕುದಿಸಿದ ಅಣಬೆಗಳನ್ನು ರಾಸಾಯನಿಕ ಸಂರಕ್ಷಕಗಳಾದ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ 300 ppm ಅಥವಾ ಸೋಡಿಯಂ ಬೆಂಜೋಯೇಟ್ 400 ppm ಎಂಬ ರಾಸಾಯನಿಕ ದ್ರಾವಣದಲ್ಲಿ 5 ನಿಮಿಷದವರೆಗೆ ನೆನೆಸಬೇಕು. ಇದರಿಂದ ಅಣಬೆಗೆ ಒಳ್ಳೆಯ ಬಣ್ಣ ಬರುವುದಲ್ಲದೆ ಬ್ಯಾಕ್ಟೀರಿಯಾ ಸೋಂಕಿನ ಪ್ರಮಾಣ ಸಹ ಕಡಿಮೆಯಾಗುತ್ತದೆ. ನಂತರ ಅಣಬೆಗಳನ್ನು ಸೂರ್ಯನ ಶಾಖಕ್ಕೆ ಅಥವಾ ಒಣಗಿಸುವ ಯಂತ್ರದ ಸಹಾಯದಿಂದ 50-60 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಒಣಗಿಸಬೇಕು. ಒಣಗಿದ ಅಣಬೆಯ ತೂಕ ತಾಜಾ ಅಣಬೆಯ ತೂಕಕ್ಕಿಂತ 1-8 ಅಥವಾ 1/12 ಅಂಶ ಕಡಿಮೆಯಾಗಿರುವುದು. ಒಣಗಿಸಿದ ಅಣಬೆಯಲ್ಲಿ 55% ಹೆಚ್ಚು ತೇವಾಂಶ ಇರಬಾರದು. ಒಣಗಿಸಿದ ಅಣಬೆಗಳನ್ನು ಪೂರ್ತಿ ಮುಚ್ಚಿದ ಹವೆಯಾಡಿದ ಡಬ್ಬ ಅಥವಾ ಸೀಸೆಗಳಲ್ಲಿ ತುಂಬಿ ತಂಪಾದ ಒಣ ಸ್ಥಳಗಳಲ್ಲಿ ಇಡಬೇಕು. ಹೀಗೆ ಇಡೋದ್ರಿಂದ ನಾವು ಹವೆಯಾಡದ ಡಬ್ಬೆಯಲ್ಲಿ ಶೇಖರಣೆ ಮಾಡೋದ್ರಿಂದ ಅಣಬೆಗಳು ಬಣ್ಣನು ಮತ್ತು ತಮ್ಮ ತಾಜಾ ಒಂದು ಫ್ಲೇವರನ್ನು ಅಂದರೆ ಸುವಾಸನೆಯನ್ನು ಅಲ್ಲೇ ಉಳಿಯೋದಕ್ಕೆ ಸಹಾಯ ಆಗುತ್ತೆ. ಅಣಬೆಗಳನ್ನು ಮತ್ತೆ ನಾವು ತಾಜಾ ಮಾಡಬೇಕು ಅಂತಂದರೆ ಅವುಗಳನ್ನು ಬೆಚ್ಚನೆ ಅಥವಾ ಬಿಸಿ ನೀರಿನಲ್ಲಿ ಸ್ವಲ್ಪ ಅಸ್ಕಾರ್ಬಿಕ್ ಆಮ್ಲ ಅಂದರೆ ಸಿಟ್ರಿಕ್ ಆ್ಯಸಿಡನ್ನು ಅಥವಾ ನಿಂಬೆ ರಸವನ್ನು ಹಾಕಿ ನೆನೆಸಬೇಕು. ಒಣಗಿದ ಅಣಬೆಗಳನ್ನು ಪುಡಿ ಮಾಡಿ ಅವನ್ನು ಸಹ ನಾವು ಸೂಪ್ಗಳಲ್ಲಿ ಸೂಪ್ ಪುಡಿ ಮಾಡಿ ಸೂಪಿನ ಪೌಡ್ರಲ್ಲಿ ಬೆರೆಸಿ ಉಪಯೋಗಿಸಬಹುದು. ಅಲ್ಲದೆ ಅಣಬೆಯನ್ನು ಚಟ್ನಿ ಪುಡಿ ಸಹ ಮಾಡಿ ಉಪಯೋಗಿಸಬಹುದು. ಅಣಬೆಯನ್ನು ಕರಿದ್ಬಿಟ್ಟು ನಾವು ಹೆಂಗೆ ಸಂಡಿಗೆ ಕರಿತೀವಲ್ಲ ಆ ಥರ ಅಣಬೆಗಳನ್ನು ಕರಿದ್ಬಿಟ್ಟು ಉಪ್ಪು ಖಾರ ಬೆರೆಸಿ ಚಿಪ್ಸ್ ರೂಪದಲ್ಲೂ ಸಹ ನಾವು ಅವನ್ನು ಉಪಯೋಗಿಸಬಹುದು. ಇನ್ನೂ ಒಂದು ವಿಧಾನ ಅಂತಂದರೆ ಹಿಮಗಟ್ಟಿಸುವಿಕೆ. ಹೆಚ್ಚಾಗಿ ಬೆಲೆ ಬಾಳುವ ಗುಂಡಿ ಅಣಬೆಯನ್ನು ಹಿಮಗಟ್ಟಿಸಿ ಶೇಖರಿಸ್ತಾರೆ. ಗುಂಡಿ ಅಣಬೆಯ ತಲೆಭಾಗವನ್ನು 3-4 ಸೆಂಟಿಗ್ರೇಡ್ ವರೆಗಿನ ಉಷ್ಣತೆಯಲ್ಲಿ ನಾವು ತಣ್ಣಗಾಗಿಸಬೇಕು. ನಂತರ ಅವುಗಳನ್ನು 50 PPM ಕ್ಲೋರಿನ್ ಇರುವ ನೀರಿನಲ್ಲಿ ತೊಳೆದು 0.1% ಹುಳಿ ಉಪ್ಪು ನೀರಿನಲ್ಲಿ ಹಾಕಿ ಅಣಬೆಗಳನ್ನು ಬಟ್ಟೆಯಲ್ಲಿ ಕಟ್ಟಿ ಕುದಿಸಬೇಕು. ಅಂದರೆ ನಾವು ಇಂಗ್ಲೀಷ್ನಲ್ಲಿ ಇದನ್ನು ಬ್ಲ್ಯಾಂಚಿಂಗ್ ಅಂತ ಹೇಳ್ತೀವಿ. ಇದು ಯಾಕೆ ಮಾಡ್ತೀವಿ ಅಂತಂದರೆ ಅವುಗಳ ಒಂದು ಬಣ್ಣವನ್ನು ಹಾಗೆ ಇಟ್ಕೋಬೇಕು ಮತ್ತು ಅದರಲ್ಲಿರುವಂಥ ಕಿಣ್ವಗಳನ್ನು ನಾವು ಹೋಗಲಾಡಿಸೋದಕ್ಕೆ ಈ ಒಂದು ಬಟ್ಟೆಯಲ್ಲಿ ಕಟ್ಟಿ ಕುದಿಸ್ಬೇಕಾಗತ್ತೆ. ಅವುಗಳನ್ನು ಹಾಗೆಯೇ ಅಥವಾ ಅಲ್ಯೂಮಿನಿಯಂ ಹಾಳೆಗಳಲ್ಲಿ ಹಾಕಿ ಹಿಮಗಟ್ಟಿಸಬೇಕು, ಅಂದರೆ ಫ್ರೀಸ್ ಮಾಡಬೇಕು. ಹಿಮಗಟ್ಟಿಸಿದ ಅಣಬೆಗಳನ್ನು -20°C ಉಷ್ಣತೆಯಲ್ಲಿ ನಾವು ಶೇಖರಣೆ ಮಾಡಬೇಕಾಗತ್ತೆ. ಫೆರೋನ್-12 ಬೇಗ ಹಿಮಗಟ್ಟಿಸುವುದಕ್ಕೆ ಉಪಯೋಗಿಸ್ತಾರೆ. ಇಂತಹ ಅಣಬೆಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತದೆ. ಏಕೆಂದರೆ ಈ ರೀತಿ ಹಿಮಗಟ್ಟಿಸಿದ ಅಣಬೆಗಳು ಶೀತಲ ವಾತಾವರಣದಲ್ಲಿ 1 ವರ್ಷದವರೆಗೂ ಇಟ್ಟರೂ ಅದರ ರುಚಿ ಕೆಡೋದಿಲ್ಲ. ಅದಕ್ಕೋಸ್ಕರ ನಾವು ಫೆರೋನ್-12 ಉಪಯೋಗಿಸಿ ಹಿಮಗಟ್ಟಿಸಿ ಇಡೋದ್ರಿಂದ 1 ವರ್ಷದ 12 ತಿಂಗಳವರೆಗೂ ನಾವು ಅದನ್ನು ಹಾಗೆ ಇಡಬಹುದು. ಇನ್ನೂ ಒಂದು ವಿಧಾನ ಅಂತಂದರೆ ನೆನೆ ಹಾಕಿ ಕಾಪಾಡುವುದು. ಅಂದರೆ ಅಣಬೆಗಳನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು 0.1% ಹುಳಿ ಉಪ್ಪಿನ ದ್ರಾವಣದಲ್ಲಿ 5 ನಿಮಿಷಗಳವರೆಗೆ ಕುದಿಸಿ ನಂತರ ತಣ್ಣೀರಿನಲ್ಲಿ ಮತ್ತೆ ತೊಳೆಯಬೇಕು. ಆಮೇಲೆ ಅಣಬೆಗಳನ್ನು 15% ಉಪ್ಪಿನ ನೀರಿನಲ್ಲಿ, ಅಂತಂದರೆ 0.5% ಹುಳಿ ಉಪ್ಪು ಮತ್ತು 100 PPM ಗಂಧಕದ ಆಕ್ಸೈಡ್ ಬೆರೆಸಿ ಇಡಬೇಕು. ಈ ರೀತಿಯಾಗಿ ಅಣಬೆಗಳನ್ನು 2 ತಿಂಗಳವರೆಗೆ ಮಾತ್ರ ನಾವು ಸಂರಕ್ಷಣೆ ಮಾಡಬಹುದು. ಇನ್ನೂ ಒಂದು ವಿಧಾನ ಅಂತಂದರೆ ಉಪ್ಪಿನಕಾಯಿ ಮಾದರಿಯಲ್ಲಿ ಸಂಸ್ಕರಣೆ. ಅಂದರೆ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಯಾವ ರೀತಿಯಾಗಿ ಉಪ್ಪಿನಕಾಯಿ ಹುದುಗುವಿಕೆಯಿಂದ ಶೇಖರಣೆ ಮಾಡುತ್ತಾರೋ ಅದೇ ರೀತಿ ಹುದುಗುವಿಕೆಯಿಂದ ಶೇಖರಿಸಬಹುದು. ತಾಜಾ ಅಣಬೆಗಳಲ್ಲಿಯ ನೀರಿನಾಂಶವನ್ನು 1/4 ಕಡಿಮೆ ಮಾಡಿ ಮಸಾಲೆ ಸಾಮಾನುಗಳನ್ನು ಮತ್ತು ಉಪ್ಪನ್ನು ಬೆರೆಸಿಡಬೇಕು. ಅಂದರೆ ನಾವು ಅಣಬೆಯನ್ನು ಸ್ವಲ್ಪ ಒಣಗಿಸ್ಬಿಟ್ಟು ನಂತರ ಅದಕ್ಕೆ ಮಸಾಲೆ ಮತ್ತು ಉಪ್ಪನ್ನು ಬೆರೆಸಿ ಇಡಬೇಕಾಗತ್ತೆ. ಆದರೆ ಅಣಬೆಗಳನ್ನು ಆಮ್ಲರಹಿತ ಆಹಾರವಾಗಿರುವುದರಿಂದ ಅದರಲ್ಲಿ ಅಸಿಡಿಟಿ ಜಾಸ್ತಿ ಇರೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ವಿನೆಗರ್ ಹಾಕಬೇಕು. ವಿನೆಗರ್ ಹಾಕುವುದರಿಂದ ಅದರ ಒಂದು ರುಚಿ ಹೆಚ್ಚಾಗುತ್ತದೆ ಮತ್ತು ಅದು ಸೂಕ್ಷ್ಮಾಣುಜೀವಿಗಳು ಬೆಳೆಲಾರ್ದಂಗೆ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ವಿನೆಗರ್ ಹಾಕಿ ನಾವಿಡಬೇಕಾಗುತ್ತೆ. ಈ ರೀತಿ ತಯಾರಿಸಿದ ಅಣಬೆ ಉಪ್ಪಿನಕಾಯಿಯನ್ನು 6 ತಿಂಗಳವರೆಗೆ ಕೆಡದಂತೆ 22-34°C ವರೆಗೂ ನಾವು ಶೇಖರಣೆ ಮಾಡಬಹುದು. ಶೇಖರಿಸಿದ ಉಪ್ಪಿನಕಾಯಿಯಲ್ಲಿ 0.9% ಅಸಿಟಿಕ್ ಆಮ್ಲ ಇರುತ್ತೆ. ಬೇರೆ ಅಹಿತಕರ ವಾಸನೆಯಾಗಲಿ ಇದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಉಪ್ಪಿನಕಾಯಿ ಮಾದರಿಯಲ್ಲಿ ಸಹ ಇದನ್ನು ಸಂಸ್ಕರಣೆ ಮಾಡಬಹುದು. ಇನ್ನು ನಾನು ಹೆಚ್ಚಾಗಿ ಅಂತಲೇ ಅಣಬೆಯನ್ನು ಬೇರೆ ಬೇರೆ ಪದಾರ್ಥಗಳಲ್ಲಿ, ಅಂದರೆ ಖಾದ್ಯಗಳನ್ನು ಯಾವ್ಯಾವ ಮಾಡಬಹುದು ಅಂತ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಮಶ್ರೂಮ್ ಗ್ರೇವಿ, ನೀವು ಯಾವುದೇ ಒಂದು ಹೋಟೆಲ್ಗೆ ಹೋದ್ವಿ ಅಂತಂದರೆ ಅದರಲ್ಲಿ ಮಶ್ರೂಮು ಹಾಕಿ ಮಾಡಿದ ಗ್ರೇವಿ ಕೊಡ್ತಾರೆ. ಅದಕ್ಕೆ ಹೆಚ್ಚು ನಾವು ಶುಲ್ಕ ಕೊಡಬೇಕಾಗುತ್ತೆ. ಅಂದರೆ ಅದಕ್ಕೆ ಭಾಳ ಬೇಡಿಕೆ ಇರುತ್ತೆ, ಅದರದ ಒಂದು ವಾಸನೆ, ಅದರದ ಒಂದು ರುಚಿ ಬೇರೆಯೇ ಇರುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚು ಒಂದು ಹಣವನ್ನು ನಾವು ಕೊಡಬೇಕಾಗುತ್ತೆ. ಆ ಒಂದು ಮಶ್ರೂಮ್ ಗ್ರೇವಿನ ಸಹ ನಾವು ಈ ಒಂದು ಅಣಬೆಯಿಂದ ಮಾಡಬಹುದು. ಮತ್ತು ಜೊತೆಗೆ ಮಶ್ರೂಮ್ ಪಲಾವ್, ಅಂದರೆ ಅಣಬೆಯಿಂದ ತಯಾರಿಸಿದ ಪಲಾವ್, ಅಂದರೆ ಸುಮಾರು 200 mg ಅಣಬೆ ಇತ್ತಂದರೆ ನೀವು ಹೆಂಗೆ ಮಾಮೂಲಿಯಾಗಿ ಪಲಾವ್ ಮಾಡ್ತೀರಲ್ಲ ಮನೆಯಲ್ಲಿ, ಅದೇ ತರಹ ಅಣಬೆಯನ್ನು 200 gramನಷ್ಟು ಹಾಕಿ ಮಸಾಲಾ ಪುಡಿ, ಎಲ್ಲ ಬೇರೆ ಬೇರೆ ತರಹದ ಒಂದು ಎಣ್ಣೆ, ಪುದೀನ, ಜೀರಿಗೆ, ಹಸಿಮೆಣಸಿನಕಾಯಿ, ಈ ಥರ ಎಲ್ಲ ಧನಿಯಾ ಪುಡಿ ಎಲ್ಲ ಹಾಕಿಬಿಟ್ಟು ನಾವು ಪಲಾವನ್ನು ಮಾಡಿದರೆ ಅದು ಹೆಚ್ಚು ರುಚಿಕರವಾಗಿ ಇರುತ್ತೆ. ಮತ್ತು ಅದು ಅಲ್ಲದೆ ಮಶ್ರೂಮ್ ಸೂಪನ್ನು ಸಹ ನಾವು ಮಾಡಬಹುದು. ಈ ಸೂಪಿಗೆ ನಾವೇನು ಮಾಮೂಲಿ ಸೂಪ್ ಮಾಡ್ತೀವಲ್ಲ ಅದೇ ತರಹ ಒಂದು ಮಶ್ರೂಮ್ 200 gramನಿಂದ ಬೆಣ್ಣೆ ಅಥವಾ ಈರುಳ್ಳಿ, ಬೆಳ್ಳುಳ್ಳಿ, ಕರಿಮೆಣಸು, ಉಪ್ಪು ಮತ್ತು ಮೈದಾ ಹಿಟ್ಟು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ನಾವು ಈ ಒಂದು ಅಣಬೆ ಸೂಪನ್ನು ತಯಾರಿಸಬಹುದು. ಅದು ಅಲ್ಲದೆ ಮಶ್ರೂಮ್ ಫ್ರೈ, ಅಂದರೆ ಅಣಬೆ ಫ್ರೈ ಅಂತಂದೇಳಿ, ಇದನ್ನು ನಾವು ಒಣ ಮಾಮೂಲಿ ಹೆಂಗೆ ನಾವು ಚಿಪ್ಸ್ ಮಾಡ್ತಾರಲ್ಲ ಅದೇ ತರಹ ಅಣಬೆಯಿಂದ ಸಹ ಫ್ರೈ ಮಾಡಿಬಿಟ್ಟು ಅದಕ್ಕೆ ನಾವು ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಾಳುಮೆಣಸು ಇವನ್ನೆಲ್ಲ ಹಾಕಿಬಿಟ್ಟು ನಾವು ಫ್ರೈಯನ್ನು ಸೇವಿಸಬಹುದು. ಮತ್ತೊಂದು ಅಂತಂದ್ರೆ ಗಾರ್ಲಿಕ್ ಮಶ್ರೂಮ್, ಅಂದ್ರೆ ನಾವು ಬೆಳ್ಳುಳ್ಳಿಯನ್ನ ಉಪಯೋಗಿಸ್ಬಿಟ್ಟು ಬೆಳ್ಳುಳ್ಳಿಯ ಒಂದು ಫ್ಲೇವರ್ ಅಂದ್ರೆ ಸುವಾಸನೆಯನ್ನ ಮತ್ತೆ ಮಶ್ರೂಮ್ ಫ್ಲೇವರ್ನ ಎರಡನ್ನು ನಾವು ಹಿಡಿದಿಟ್ಕೊಂಡು ಈ ಒಂದು ಗಾರ್ಲಿಕ್ ಮಶ್ರೂಮ್ ಅಂತಂದೇಳಿ ಮಾಡಬಹುದು. ಇದರಲ್ಲಿ ಸಹ ಕರಿಮೆಣಸು, ಉಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಮಶ್ರೂಮ್ ಅಂದರೆ ಅಣಬೆಯನ್ನು 250 ಗ್ರಾಮ್ನಿಂದ ನಾವು ತಯಾರಿಸಿ ಗಾರ್ಲಿಕ್ ಮಶ್ರೂಮ್ ಮಾಡಬಹುದು. ಇವಾಗ ಹೆಂಗೆ ಗೋಬಿ ಮಂಚೂರಿ 65 ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಶ್ರೂಮ್ 65 ಅಂತಲೂ ನಾವು ತಯಾರಿಸಬಹುದು. ಅದರಿಂದ ಹೆಂಗೆ ಕಾರ್ನ್ಫ್ಲೋರ್ ಉಪಯೋಗಿಸ್ಕೊಂಡು ಮಂಚೂರಿ ಮಾಡ್ತಾರಲ್ಲ ಅದೇ ಥರನಾಗಿ ಅಣಬೆಯನ್ನು ಕಾರ್ನ್ಫ್ಲೋರ್ಗೆ ಅದ್ದುಬಿಟ್ಟು ಅದರಿಂದ ಕರಿದ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಎಲ್ಲ ನಾವು ಮಸಾಲೆಗಳನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಬೆಳ್ಳುಳ್ಳಿ, ಶುಂಠಿ ಪೇಸ್ಟು, ಮೈದಾ ಹಿಟ್ಟು ಮತ್ತು ಎಣ್ಣೆ, ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಈ ಒಂದು ಮಶ್ರೂಮ್ 65 ಅಂತಲೂ ನಾವು ತಯಾರಿಸಬಹುದು. ಇನ್ನು ಒಂದು ಪದಾರ್ಥ ಅಂತಂದರೆ ಅಣಬೆಯನ್ನು ತಯಾರಿಸಿದಂತಹ ಒಂದು ಗೊಜ್ಜು. ಅಣಬೆಯಿಂದ ಸಹ ನಾವು ಗೊಜ್ಜನ್ನು ತಯಾರಿಸಬಹುದು. ಯಾವ ರೀತಿ ನಾವು ಮಾವಿನಕಾಯಿ ಗೊಜ್ಜು ಮಾಡ್ತೀವಿ, ಟೊಮೆಟೊ ಗೊಜ್ಜು ಮಾಡ್ತೀವಿ ಅಥವಾ ಬದನೆಕಾಯಿ ಗೊಜ್ಜು ಮಾಡ್ತೀವಲ್ಲ ಅದೇ ರೀತಿಯಾಗಿ ಮಶ್ರೂಮ್ ಉಪಯೋಗ ಮಾಡಿಕೊಂಡು ಇದರಲ್ಲಿ ಟೊಮ್ಯಾಟೊ, ಖಾರದ ಪುಡಿ, ಅರಿಶಿನ, ಹಸಿಮೆಣಸಿನಕಾಯಿ ಎಲ್ಲವನ್ನು ಹಾಕಿ ಗರಂ ಮಸಾಲ ಹಾಕಿ ನಾವು ಗೊಜ್ಜನ್ನು ತಯಾರಿಸಬಹುದು. ಮತ್ತು ಇದನ್ನು ಅಣಬೆಯ ಸೀಸನಿಂಗ್ ಪೌಡರ್ ಅಂತಂದೇಳಿ, ಇವಾಗ ಯಾವುದೇ ಒಂದು ಖಾದ್ಯ ಮಾಡಬೇಕಾದ್ರೆ ಅದರಲ್ಲಿ ನಾವು ಒಗ್ಗರಣೆ ಹಾಕ್ತೀವಿ, ಆ ಒಗ್ಗರಣೆ ಹಾಕಿ ಮಾಡೋದಕ್ಕೆ ಈ ಒಂದು ಸೀಸನಿಂಗ್ ಪೌಡರ್ ಅಂದರೆ ಅಣಬೆಯನ್ನು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಅದಕ್ಕೆ ಸ್ವಲ್ಪ ಗಜ್ಜರಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲವನ್ನು ಒಣಗಿಸ್ಬಿಟ್ಟು ಅವನು ಪುಡಿ ಮಾಡಿ ಇಟ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕುವಾಗ ಇದನ್ನು ಪೌಡ್ರ್ ಹಾಕೋದ್ರಿಂದ ನಮಗೆ ಸುವಾಸಿತ ಅಂದರೆ ಸುವಾಸನೆ ಉಳ್ಳಂಥ ಒಂದು ರುಚಿಕರವಾದ ಒಂದು ವಾಸನೆಯನ್ನು ನಾವು ಪಡೆಯಬಹುದು. ಮತ್ತು ನೂಡಲ್ಸ್, ಇವಾಗ ಮಾರ್ಕೆಟ್ನಲ್ಲಿ ಎಲ್ಲ ನೂಡಲ್ಸ್ ಮಾಡ್ತಾ ಇದ್ದಾರೆ, ಅಣಬೆ ನೂಡಲ್ಸ್ ಸಹ ನಾವು ಮಾಡಬಹುದು. ಇದರಲ್ಲಿ 200 ಗ್ರಾಮ್ನಷ್ಟು ನಾವು ಅಣಬೆಯನ್ನು ತೊಗೊಂಡ್ರೆ ನೂಡಲ್ಸು 250 ಗ್ರಾಮ್ ತಗೊಂಡು ಅದಕ್ಕೆ ನಮಗೆ ಬೇಕಾಗಿರುವಂಥ ನೂಡಲ್ಸ್ಗೆ ಏನು ಸಾಮಗ್ರಿಗಳು ಬೇಕಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲ ಪುಡಿ, ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಬಿಟ್ಟು ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವು ನೂಡಲ್ಸನ್ನು ತಯಾರು ಮಾಡಬಹುದು. ಅದು ಅಲ್ಲದೆ ಪ್ರತಿನಿತ್ಯ ನಾವು ಅಣಬೆ ಸಾರನ್ನು ಸಹ ಮಾಡ್ಬೋದು. ಅಣಬೆ ಸಾರು ಸಹ ಬಹಳ ರುಚಿಕರವಾಗಿರುತ್ತೆ, ಬಹಳ ಟೇಸ್ಟಿಯಾಗಿರುತ್ತೆ ಮತ್ತು ಅದರ ವಾಸನೆ ಸಹ ಬಹಳ ಚೆನ್ನಾಗಿರುತ್ತೆ. ಈ ಅಣಬೆಯನ್ನು ನಾವು ಪ್ರತಿ ಹೆಂಗೆ ಬೇಳೆ ಹಾಕಿ ಸಾರು ಮಾಡ್ತೀವಲ್ಲ ಅದೇ ತರಹ ಅಣಬೆಯನ್ನು ಹಾಕಿಬಿಟ್ಟು ನಾವು ಅಣಬೆ ಸಾರನ್ನು ಸಹ ನಾವು ಮಾಡಬಹುದು. ಮತ್ತು ಪಲ್ಯಗಳು, ಮತ್ತು ಅಣಬೆಯನ್ನು ಉಪಯೋಗಿಸ್ಕೊಂಡು ಅದರಿಂದ ವಟಾಣಿ, ಹಸಿ ವಟಾಣಿ ಸಿಗ್ತಾ ಇರುತ್ತೆ ಕೆಲವೊಂದು ಸೀಸನಲ್ಲಿ, ಆ ವಟಾಣಿ ಹಾಕಿಬಿಟ್ಟು ಅಣಬೆ ಮತ್ತು ವಟಾಣಿ ಪಲ್ಯನೂ ಸಹ ನಾವು ಮಾಡಬಹುದು. ಅಣಬೆಯಿಂದ ಪಕೋಡನು ಮಾಡ್ಬೋದು. ಇವಾಗ ನಾವು ಈರುಳ್ಳಿ ಪಕೋಡ ಮಾಡ್ತೀವಿ, ಅದ್ರ ತರಹ ಅಣಬೆಯನ್ನು ಈರುಳ್ಳಿ ಬದಲಾಗಿ ಉಪಯೋಗಿಸ್ಕೊಂಡು ಪಕೋಡ ಸಹ ನಾವು ಮಾಡಬಹುದು. ಇದರಲ್ಲಿ ನಾವು ಕಡಲೆ ಹಿಟ್ಟು, ನಿಮಗೆಲ್ಲ ಗೊತ್ತಿರೋದೆ, ಕಡಲೆ ಹಿಟ್ಟು, ಎಣ್ಣೆ, ಸ್ವಲ್ಪ ಮಾವಿನಕಾಯಿ ಪುಡಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ನಾವು ಅಣಬೆಯನ್ನು ಪಕೋಡ ಮಾಡಬಹುದು. ಇದು ಅಲ್ಲದೆ ಅಣಬೆಯ ಮಸಾಲ ಮಾಡಬಹುದು. ಅಣಬೆಯಿಂದ ಬರ್ಗರ್, ಇವಾಗೆಲ್ಲ ಮಕ್ಕಳು ಇಷ್ಟಪಡೋದಂದರೆ ಬರ್ಗರ್ ಇಷ್ಟಪಡ್ತಾರೆ, ಪಿಜ್ಜಾ ಇಷ್ಟಪಡ್ತಾರೆ, ಮತ್ತು ಅಣಬೆಯಿಂದ ಟಾಪ್ಸ್, ಫ್ರೆಂಚ್ ಫ್ರೈಸ್ ಅಂದರೆ ಅಣಬೆಯನ್ನು ಹಾಕಿಬಿಟ್ಟು ಅದನ್ನು ಫ್ರೆಂಚ್ ಫ್ರೈಸಲ್ಲೇ ಉಪಯೋಗ ಮಾಡ್ತಾರೆ. ಅಣಬೆಯಿಂದ ಕೆಚಪ್ ಮಾಡಬಹುದು. ಅಣಬೆಯಿಂದ ಸಾಲ್ಮನ್ ಡಿಶ್ ಅಂತಂದರೆ ಇವಾಗ ಫಿಶ್ ಅಲ್ಲೂ ಸಹ ನಾವು ಈ ಅಣಬೆಯನ್ನು ಉಪಯೋಗ ಮಾಡ್ಬೋದು. ಮತ್ತು ಕುಕ್ಕೀಸ್ ಅಂದರೆ ಬಿಸ್ಕೆಟ್, ಇವಾಗ ಹೆಂಗೆ ಬೆಣ್ಣೆ ಬಿಸ್ಕೆಟ್ ಮಾಡ್ತೀವಲ್ಲ ಅದೇ ತರಹ ಅಣಬೆಯ ಒಂದು ಪೌಷ್ಟಿಕ ಬಿಸ್ಕತ್ತನ್ನು ನಾವು ತಯಾರಿಸಬಹುದು. ಯಾಕಂತಂದರೆ ನಾ ಆವಾಗಲೇ ತಿಳಿಸ್ಕೊಟ್ಟೆ ನಿಮಗೆ, ಅಣಬೆಯಲ್ಲಿ ಸಾಕಷ್ಟು ಪ್ರಮಾಣದ ಎಲ್ಲ ಪೋಷಕಾಂಶಗಳು ಹೆಚ್ಚಿರೋದ್ರಿಂದ ನೀವು ಮೈದಾ ಬದಲಾಗಿ ಅಣಬೆಯನ್ನು ಉಪಯೋಗಿಸೋದ್ರಿಂದ ಈ ಒಂದು ಬಿಸ್ಕೆಟ್ನ ಒಂದು ಪೌಷ್ಟಿಕಾಂಶನೂ ಹೆಚ್ಚಾಗುತ್ತೆ ಮತ್ತು ರುಚಿನೂ ಹೆಚ್ಚಾಗುತ್ತೆ. ಇಷ್ಟೆಲ್ಲ ನಾನು ಅಂದರೆ ಅಣಬೆ ಬಗ್ಗೆ ನಿಮಗೆಲ್ಲ ಹೇಳಿದೆ, ಇಷ್ಟೆಲ್ಲ ನಾನು ಅಣಬೆ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ಹೆಚ್ಚಿನ ಮಾಹಿತಿಗೆ ನನ್ನ ದೂರವಾಣಿ ಸಂಖ್ಯೆನ ನೀವು ತಗೊಳ್ಬಹುದು. ನನ್ನ ದೂರವಾಣಿ ಸಂಖ್ಯೆ 9008871581. ಯಾರಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಇದ್ರ ಮೂಲಕ ಕೇಳಬಹುದು. ಧನ್ಯವಾದಗಳು. ಇದುವರೆಗೆ ಅಣಬೆ ಪೌಷ್ಟಿಕತೆ ಮತ್ತು ಸಂಸ್ಕರಣೆ ಈ ಕುರಿತು ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೌಷ್ಟಿಕತೆ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಭುವನೇಶ್ವರಿ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಸುಳಿ ಮ್ಯಾಲ ಕಾಲಂಗಿಡಲೇ, ಬಾಯಿಯ ಸುಳಿ ಮ್ಯಾಗ ಕಾಲಂಗಿಡಲೇ, ಎಲ್ಲವನ ಗುಡದಾಗ ಎಡಕಿನ ಬಾಜರದಾಗ, ಎಲ್ಲವನ ಗುಡದಾಗ ಎಡಕಿನ ಬಾಜರದಾಗ, ಇಲ್ಯಾರ ಚಾರ ಸರದೀಪ ಗೆಳತೆ, ಗೆಳತ್ಯೋದ ಮರದಿನ ಮರತ್ಯಾಂಗಿರಲೇ. ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ. ಸುಮನ್ ಯೋಜನೆ ಅಡಿ ದೊರೆಯುವ ಉಚಿತ ಸೇವೆಗಳು, ಆಂಬ್ಯುಲೆನ್ಸ್ ಸೇವೆಗಳು 108, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಹಿತ ಕನಿಷ್ಠ 4 ಪ್ರಸವ ಪೂರ್ವ ತಪಾಸಣೆಗಳು, ಸಹಜ ಮತ್ತು ಸಿಸೇರಿಯನ್ ಹೆರಿಗೆ, ಗರ್ಭಿಣಿಗೆ ಪ್ರಯೋಗಶಾಲಾ ಪರೀಕ್ಷೆಗಳು, ಔಷಧೋಪಚಾರ, ಗರ್ಭಾವಸ್ಥೆಯಿಂದ ಹೆರಿಗೆಯಾದ 6 ತಿಂಗಳವರೆಗೆ ಮತ್ತು ಶಿಶುವಿಗೆ 1 ವರ್ಷದವರೆಗೂ ಔಷಧಿಗಳು. ಸುಮನ್ ಯೋಜನೆಯ ಪ್ರಯೋಜನ ಪಡೆಯಿರಿ, ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ದಿನಕ್ಕೆ 2 ಬಾರಿ ಬೆಳಗ್ಗೆ ಎದ್ದ ಕೂಡಲೇ ಹಾಗೂ ರಾತ್ರಿ ಊಟವಾದ ನಂತರ ಟೂತ್ ಬ್ರಷ್ ಹಾಗೂ ಪೇಸ್ಟ್ನಿಂದ ಹಲ್ಲುಗಳನ್ನು ಕನಿಷ್ಠ 3-4 ನಿಮಿಷ ಉಜ್ಜಿ. ಹಲ್ಲುಗಳ ಸಂದುಗಳನ್ನು ಡೆಂಟಲ್ ಫ್ಲಾಸ್ ಬಳಸಿ ಶುಚಿಗೊಳಿಸಿ. ಟೂತ್ ಬ್ರಷ್ಗಳನ್ನು 3 ತಿಂಗಳಿಗೊಮ್ಮೆ ಬದಲಾಯಿಸಿ. ಟೂತ್ ಬ್ರಷ್ ಅನ್ನು ಮತ್ತೊಬ್ಬರ ಜೊತೆ ಹಂಚಿಕೊಳ್ಳಬೇಡಿ. ಅತಿಯಾದ ಸಿಹಿ ಪದಾರ್ಥ, ಕಾರ್ಬೋನೇಟೆಡ್ ಪಾನೀಯಗಳಿಂದ ದೂರವಿರಿ. ಹಲ್ಲುಗಳ ಆರೋಗ್ಯ ಉತ್ತಮ ಬಾಯಿ ಆರೋಗ್ಯದ ಪ್ರತೀಕ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನೀ ಬರತಾವಂತ ಅರಬನವಿಯ ಕೊಂಡೆ, ಆನೆಲೆ ನಿಮ್ಮದಳ ವೆಲೆಸು, ಆನೆಲೆ ನಿಮ್ಮದಳ ವೆಲೆಸು, ಆನೆಲೆ ನಿಮ್ಮದಳ ವೆಲೆಸು, ಆನೆಲೆ ನಿಮ್ಮದಳ ವೆಲೆಸು, ಆನೆಲೆ ನಿಮ್ಮದಳ ಇದುವರೆಗೆ ಜನಪದ ಸಂಗೀತದಲ್ಲಿ ಸಂಪ್ರದಾಯದ ಪದಗಳನ್ನು